ಆ ಗುಂಡೆ ಮಧ್ಯಭಾಗದಲ್ಲಿ ನಾವೇನ್ ಮಾಡಿದ್ರೆ 2 ಕಾಲುವೆ ಮಾಡಿ ಅದರಲ್ಲಿ ಜಲ್ಲಿ ಕಲ್ಲು ಹಾಕಿ ಅದರ ಮೇಲೆ 1 PVC ಪೈಪ್ ಅನ್ನ ನಾವು ಕಾಲುವೆಯನ್ನ ಮಾಡಬೇಕಾಗತ್ತೆ. ಆ ಕಾಲುವೆಯಲ್ಲಿ 1 PVC ಪೈಪ್ ಅನ್ನು ಇಡಬೇಕು. ಆ PVC ಪೈಪ್ಗೆ 6 mm ರಂಧ್ರವಿರುವ ಅಂದ್ರೆ 6 mm ಸುತ್ತಳತೆಯ ರಂಧ್ರಗಳನ್ನ ಕೊರೆದು ಸುಮಾರು 16 ರಂಧ್ರಗಳನ್ನ ಕೊಡಬೇಕು. ಅಂದ್ರೆ 1 PVC ಪೈಪ್ಗೆ ಒಂದು 16 ರಂಧ್ರಗಳನ್ನ ಕೊರಿಬೇಕು. ಅದರ ಮೇಲೆ ನೈಲಾನ್ ಮೆಶ್ ಅನ್ನ ಹಾಕ್ಬೇಕು. ಯಾಕೆ ಹಾಕ್ಬೇಕಂದ್ರೆ ನಾನು ನಿಮ್ಗೆ ಹೇಳ್ತೀನಿ ಮುಂದೆ. ಆ ನೈಲಾನ್ ಮೆಶ್ ಹಾಕಿ ನೀವು ಅದನ್ನ ಶೇಖರಣಾ ತೊಟ್ಟಿಗೆ ಕನೆಕ್ಟ್ ಮಾಡಬೇಕು. ಈ ತೊಟ್ಟಿ ರೆಡಿ ಆಗುತ್ತೆ. ಏನೋ 4 ಅಡಿ ಆಳ ಏನ್ ತೊಟ್ಟಿ ರೆಡಿ ಆಗುತ್ತಲ್ಲ, ಆ ತೊಟ್ಟಿಗೆ ನೀವು ನಿಮ್ಮ ಹೊಲದಲ್ಲಿ ಸಿಗುವಂತ ಎಲ್ಲಾ ತರದ ಸಸ್ಯ ತ್ಯಾಜ್ಯ ವಸ್ತುಗಳು, ಕೋಳಿ ಗೊಬ್ಬರ ಇರ್ಬೋದು, ಸಗಣಿ ಇರ್ಬೋದು, ಗೋಮೂತ್ರ ಇರ್ಬೋದು, ತೋಟಗಾರಿಕೆ ಕೃಷಿ ತ್ಯಾಜ್ಯ ವಸ್ತುಗಳು ಇರ್ಬೋದು, ನಿಮ್ಮ ಹೊಲದಲ್ಲಿ ಸಿಗುವಂತ ರೇಷ್ಮೆ ಹುಳುವಿನ ವೇಸ್ಟ್ ಇರ್ಬೋದು, ಕಳೆ ಇರ್ಬೋದು, ಹೊಂಗೆ ಇರ್ಬೋದು, ಎಲ್ಲಾ ತರದ ವೇಸ್ಟ್ ಗಳನ್ನ ನೀವು ಆ ಬಯೋಡೈಜೆಸ್ಟ್ ಘಟಕದಲ್ಲಿ ತುಂಬಬೇಕು. ಆ ತುಂಬಿ ನಾವು ನೀರ್ ಹಾಕ್ಬೇಕು. ಅದಕ್ಕೆ ನೀರ್ ಹೆಂಗ್ ಹಾಕ್ಬೇಕಂದ್ರೆ ನೀರ್ ಕೇಳೋಂಗಿಲ್ಲ, ಅದಕ್ಕೆ ಸರಾಸರಿ ಆಗೋಂಗೆ ನೀರ್ ಹಾಕ್ಬೇಕು. ಇದನ್ನ ನೀವು ಈ ರೀತಿ ಮಾಡಿ ಸಗಣಿ ಇವೆಲ್ಲಾನು ನೀವು ಅದಕ್ಕೆ ಘಟಕದಲ್ಲಿ ಹಾಕಿದಾಗ 1 ಬಿಡ್ಬೇಕು. 1 ಅಂದ್ರೆ ಫಸ್ಟ್ ಟೈಮ್ ನಿಮ್ಗೆ ಬೇಕಾದಾಗ, ಒಂದ್ 1 ಬೇಕಾಗತ್ತೆ. ತದನಂತರ ನೀವು 15-20 ದಿನಕ್ಕೆ ನಿಮ್ಗೆ ಬಯೋ ಜೀವಸಾರ ದ್ರಾವಣ ದೊರೆಯುತ್ತೆ. ಅದೇನಾಗುತ್ತೆ, ನೀವು ಪೈಪ್ ಹಾಕಿರ್ತೀರಿ, ಹೋಲ್ ಹಾಕಿರ್ತೀರಿ, ಅದ್ರ ಮೇಲೆ ನೈಲಾನ್ ಮಿಸ್ ಹಾಕಿರ್ತೀರಿ, ಅದೆಲ್ಲ ಡಿಕಂಪೋಸ್ ಆಗಿರೋದ್ ಎಲ್ಲಾ ಪದಾರ್ಥ, ಆ ಕಷಾಯದಂತ ಅಂಶ ಎಲ್ಲ ಏನಾಗುತ್ತೆ, ಅದು ಪೈಪಿಗೆ ಶೇಖರಣೆ ಆಗುತ್ತೆ. ಆ ಪೈಪ್ ಇಂದ ಫಿಲ್ಟರ್ ಆಗಿ ಶೇಖರಣಾ ತೊಟ್ಟಿಗೆ ಬರುತ್ತೆ. ಅದೇ ದ್ರಾವಣನೇ ಬಯೋಜೀವಸಾರ ದ್ರಾವಣ ಅಂತೀವಿ. ಬಯೋಜೀವಸಾರ ದ್ರಾವಣ ಅಂದ್ರೆ ಬಯೋಜೀವಸಾರ ಘಟಕ ಅಂದ್ರೆ ಬಯೋಡೈಜೆಸ್ಟ್ ಘಟಕದಿಂದ ದೊರೆಯುವಂತ, ಡಿಕಂಪೋಸ್ ಆಗಿ ದೊರೆಯುವಂತ ದ್ರಾವಣ. ಇದು ಬೇರೆವೆಲ್ಲ ಪಂಚಗವ್ಯ ಜೀವಾಮೃತವೆಲ್ಲ ಬೆಳೆ ಮೇಲೆ ಸಿಂಪಡಣೆ ಮಾಡಕ್ ಹೇಳ್ತೀವಿ, ನೆಲಕ್ಕೆ ಹಾಕೋಕೆ ಹೇಳೋದಿಲ್ಲ. ಬಟ್ ಬಯೋಜೀವಸಾರ ದ್ರಾವಣ ಇದೆಲ್ಲ ಅದು ಅಷ್ಟೇ ನಾವೇನ್ ಮಾಡ್ತೀವಿ ಅಂದ್ರೆ ನಾವು ನೆಲಕ್ಕೆ ಬಿಡೋಕೆ ಹೇಳ್ತೀವಿ. ನೆಲಕ್ಕೂ ಬಿಡಬಹುದು, ಬೆಳೆಗೆ ಸಿಂಪಡಣೆ ಮಾಡಬಹುದು. ಇದು ನೆಲಕ್ಕೆ ಬಿಡಬೇಕಾದ್ರೆ ನಿಮ್ಮ ನೀರಿನ ಜೊತೆ ಬಿಡಬೇಕಾದ್ರೆ 1 ಬಯೋಜೀವಸಾರ ದ್ರಾವಣ, 10 ನೀರಿನ ಜೊತೆ ಬೆರೆಸಿ ನೀವು ಹೊಲಕ್ಕೆ ನೀರಾವರಿ ಮುಖಾಂತರ ನೀವು ಕೊಡಬಹುದು. ಇಲ್ಲ ಅಂದ್ರೆ 2-3 ನೀವು ಹೂವಾಡುವಂತದಲ್ಲಿ ಬೆಳಗ್ಗೆ ಕೊಡಬಹುದು. ಬಯೋಜೀವಸಾರ, ಇದು ಬಯೋಜೀವಸಾರ ದ್ರಾವಣದ ಘಟಕದ ತಯಾರು ಮಾಡುದು ಮತ್ತು ಅದರ ಬಳಕೆ. ಡಾಕ್ಟರ್ ವಿಜಯ್ ಮಹಾಂತೇಶ್ ಅವರೇ, ತುಂಬಾ ವಿಸ್ತೃತ ಮಾಹಿತಿ ಮಾಡ್ತಾ ಇದ್ದೀರಿ. ಬಯೋಜೀವಸಾರ ದ್ರಾವಣವನ್ನ ನೆಲದ ಮೇಲೆ ಹಾಕುವಂತದ್ದು, ಪೈರುಗಳ ಬೇರಿಗೆ ಕೂಡ ಒಂದು ಶಕ್ತಿಯನ್ನು ನೀಡಿರೋ ನಿಟ್ಟಿನೊಳಗೆ ಈ ಬಯೋಜೀವಸಾರ ದ್ರಾವಣ ಕೆಲಸ ಮಾಡ್ತದ, ಮತ್ತ ಇದನ್ನ ಬೆಳೆಗಳು ಕೂಡ ಸಿಂಪಡಿಸಬಹುದು. ಮತ್ತೆ ನಿಜವಾಗಿ ಕೂಡ ಇದು ಒಂದು ನಾವೇ ತಯಾರು ಮಾಡಬೇಕಾಗಿರೋದ್ರಿಂದ ಒಂದು ಆತ್ಮವಿಶ್ವಾಸ ಮತ್ತು ಒಂದು ಸಂತೋಷ ನಮ್ಮ ರೈತ ಬಾಂಧವರಿಗೆ ಖಂಡಿತವಾಗಿರ್ತದ. ಇದನ್ನ ಇನ್ನೂ ಹೆಚ್ಚು ಮಾಹಿತಿ ಮಾಡಿಕೊಂಡು ಬಯೋಜೀವಸಾರ ದ್ರಾವಣವನ್ನು ಕೂಡ ನಮ್ಮ ರೈತ ಬಾಂಧವರು ಮಾಡ್ಲಿಕ್ಕೆ ಕಲೀಲಿ ಅಂತ ಆಸೆ ಮಾಡ್ತಾ. ಇವತ್ತು ಎರೆಹುಳುಗಳು ಅಂದ್ರೆ ರೈತ ಮಿತ್ರ ಅಂತ ಹೇಳ್ತೀವಿ. ಎರೆಹುಳುಗಳು ಎಷ್ಟು ಹೊಲದಲ್ಲಿ ಇರ್ತದ ಅಷ್ಟು ಮಣ್ಣು ಅಂದ್ರೆ ಸಾಕಷ್ಟು ಗಾಳಿ ಆರೋಗ್ಯಯುತವಾಗಿ ಅದು ರೂಪುಗೊಂಡಿರ್ತದೆ, ಮಣ್ಣು ಸಡಿಲವಾಗಿರ್ತದೆ. ಆ ಮಣ್ಣು ಖಂಡಿತವಾಗಿ ಕೂಡ ಯಾವುದೇ ಬೆಳೆ ಬೆಳೆಯಲಿಕ್ಕೆ ಅನುಕೂಲ. ಹೀಗಾಗಿ ಈ ಎರೆಜಲ, ಎರೆಗೊಬ್ಬರ ಟೀ ಅಥವಾ ಈ ಕಾಂಪೋಸ್ಟ್ ಟೀ ಅಂದ್ರೆ ಈ ಉಳಿದ ಜೀವಸಾರಗಳನ್ನ ಒಂದು ದ್ರವರೂಪದ ಸಾವಯವ ಗೊಬ್ಬರಗಳನ್ನು ಉತ್ಪಾದನೆ ಮಾಡುವ ಬಗ್ಗೆಯನ್ನ ಸಂಕ್ಷಿಪ್ತವಾಗಿ ನಮ್ಮ ರೈತ ಬಾಂಧವರಿಗೆ ಮಾಹಿತಿ ಮಾಡಿಕೊಡ್ಬೋದಾ ಡಾಕ್ಟರ್ ವಿಜಯ್ ಮಹಾಂತೇಶ್ ಅವರೇ? ಸರಿಯಾಗಿ ಬಲಸಿರುವಂತಹ ಎರೆಹುಳುಗಳನ್ನು 1 ತಗೊಂಡ್ಬಂದು 1 ನೀರಿನಲ್ಲಿ, ಉಗುರು ಬೆಚ್ಚಿ ನೀರಿನಲ್ಲಿ ನೀವು 5 ಬಿಟ್ಟಾಗ ಎರೆಹುಳುವಿನ ಮೈ ಮೇಲಿರುವ ಹಲವಾರು ಸೂಕ್ಷ್ಮ ಪೋಷಕಾಂಶಗಳು, ಉಪಕಾರಿ ಸೂಕ್ಷ್ಮಾಣು ಜೀವಿಗಳು, ಅದರ ಜೊತೆಗೆ ಎರೆಹುಳುವಿನ ಇಂಟೆಸ್ಟೈನ್ ಅಲ್ಲಿ ಅಂದ್ರೆ ಜಠರದಲ್ಲಿರುವಂತಹ ಸೂಕ್ಷ್ಮ ಪೋಷಕಾಂಶಗಳು ಸಹ ಈ ಎಲ್ಲಾ ಪದಾರ್ಥಗಳು ನೀರಿಗೆ ಸೇರ್ತವೆ. ಇದೇ ಎರೆಜಲ. ಈ ಎರೆಜಲವನ್ನ ನೀವು 10-20% ಅಂದ್ರೆ 1 ನೀರಿಗೆ 100-200 ml ಬೆಳೆಸಿ ನೀವು ಬೆಳೆಗಳಿಗೆ ಸಿಂಪಡಣೆ ಮಾಡಿದಾಗ ಹೂ ಉದುರೋದು ಕಡಿಮೆ ಆಗುತ್ತೆ, ಕಾಯಿ ಕೊಚ್ಚೋದು ಜಾಸ್ತಿ ಆಗುತ್ತೆ. ಅಂದ್ರೆ ಬೆಳೆ ಪಚ್ಚಿಸೋದ ತರ ನಾವು ಬಳಕೆ ಮಾಡಬಹುದು. ಇದಕ್ಕೆ ಎರೆಜಲ ಅಂತಾರೆ. ತದನಂತರ ಎರೆಗೊಬ್ಬರದ ಟೀ. ಎರೆಗೊಬ್ಬರದ ಟೀ ಅಂದ್ರೆ ಸಾಮಾನ್ಯವಾಗಿ ಎರೆಗೊಬ್ಬರದ ಟೀ ಅಂತಂದ್ರೆ ಏನಪ್ಪಾ ಅಂದ್ರೆ ಎರೆಗೊಬ್ಬರದ ಟೀ ಅಂದ್ರೆ 5 ಎರೆಗೊಬ್ಬರವನ್ನ ಅಂದ್ರೆ ರೆಡಿ ಆಗಿರುವ ಎರೆಗೊಬ್ಬರವನ್ನು ತಗೊಂಡ್ಬಂದು ಒಂದು ಡ್ರಮ್ನಲ್ಲಿ ಹಾಕಿ 5 ನೀರು ಹಾಕ್ತದೆ. 5 ಕೆಜಿ ಎರೆಗೊಬ್ಬರ, 5 ನೀರನ್ನು ಹಾಕಿ 30 ಸರಿಯಾಗಿ ಕಲಿಸ್ಬೇಕು. 30 ಸರಿಯಾಗಿ ಕಲಿಸಿದಾಗ ಆ ಎರೆಗೊಬ್ಬರದಲ್ಲಿರುವ ಎಲ್ಲಾ ಅಂಶಗಳು ನೀರಿಗೆ ಬಿಡುಗಡೆ ಆಗ್ತವೆ. ತದನಂತರ ಅದನ್ನ ಸೋಸಿ ಆ ದ್ರವ ಪದಾರ್ಥವನ್ನು ತೆಗೆಯುತ್ತೀವಲ್ಲ, ಅದಕ್ಕೆ ಎರೆಗೊಬ್ಬರದ ಟೀ ಅಂತೀವಿ. ಈ ಎರೆಗೊಬ್ಬರದ ಟೀಯನ್ನ ನಾವು 2-3 ಪ್ರಮಾಣದಲ್ಲಿ 1 200-250 ಎರೆಗೊಬ್ಬರದ ಟೀ ಬೇಕಾಗುತ್ತೆ. ಇದನ್ನ ನೀರಿನಲ್ಲಿ ನೀವು ಬೆರೆಸಿ ನೀವು ಬೆಳೆಗಳಿಗೆ ಸಿಂಪಡಣೆ ಮಾಡಿದಾಗ ನಿಮ್ಗೆ ಹೆಚ್ಚಿನ ಅನುಕೂಲ ಆಗುತ್ತೆ. ಬಹಳಷ್ಟು ತರಕಾರಿಗಳಲ್ಲಿ ಎಸ್ಪೆಷಲಿ ಕುಕುಂಬರ್, ಕುಕುರ್ಬಿಟೇಸಿಯ ಫ್ಯಾಮಿಲಿಯಲ್ಲಿ ಹೂ ಉದುರೋದು ಜಾಸ್ತಿ ಚಾನ್ಸಸ್ ಇರುತ್ತೆ. ಅಂತ ಬೆಳೆಗಳಲ್ಲಿ ನೀವು ಎರೆಗೊಬ್ಬರದ ಟೀಯನ್ನು ಸಿಂಪಡಣೆ ಮಾಡಿದಾಗ ಹೂ ಉದುರೋದು ಕಡಿಮೆ ಆಗುತ್ತೆ, ಹೂ ಕಾಯಿಯಾಗಿ ಕಚ್ಚೋದು ಜಾಸ್ತಿ ಆಗಿ ಇಳುವರಿ ಜಾಸ್ತಿ ಬರುತ್ತೆ.

ಮೆಚ್ಚಿ ನಡಕೊಂಡರೇನೂಟು ಲೋಕದಿ ಮನ ಮೆಚ್ಚಿ ನಡಕೊಂಬುವುದೇ ಚಂದವು ಮನ ಮೆಚ್ಚಿ ನಡಕೊಂಡರೇನೂಟು ಲೋಕದಿ ಮನ ಮೆಚ್ಚಿ ನಡಕೊಂಬುವುದೇ ಚಂದವು ಜನರೇನು ಇನ್ನೊಂದು ಭಜನಾ ಪದ ಧನವ ಗಳಿಸಬೇಕೆಂತದೂಯಿ ಜನರಿಗೆ ತಿಳಿಯದಂತದೂಯಿ ಜನರಿಗೆ ಆ ಕೈಗೆ